ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ. ಆಕಾಶವಾಣಿ ಕಲ್ಬುರ್ಗಿ ವೇಳೆ ಕಾರ್ಯಕ್ರಮ ಕೃಷಿರಂಗ. ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜು ತೆಗ್ಗಳ್ಳಿ ಹಾಗೂ ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ನಿತ್ಯ ಮೇಘ ಸಂದೇಶ. ಮುಖದಲ್ಲಿ ಸೈಬಾಲ್ ಪ್ರತಿ ತಿಂಗಳು ಎರಡನೇ ಭಾನುವಾರ ಇದೇ ದಿನಾಂಕ ನವೆಂಬರ್ 13 ನೋಬಲ್ ಸ್ಕೂಲ್, MSK ಮಿಲ್ ರೋಡ್, ಕಲಬುರಗಿ. ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ 10, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 35 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ನೆರೆಯ ಸೊಲ್ಲಾಪುರ, ಕೊಪ್ಪಳ ಜಿಲ್ಲೆ ಒಳಗ ಸ್ವಲ್ಪ ಹೆಚ್ಚು ಅನ್ನುವಂತಹ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಬೆಳಗಿರಿ ತೊಗರಿ ತಿರುಪಾಟ ಹೊಸ ರಾಜ್ಯವ ಕಾರ್ಯಗಳಿಂದ ರೈತರ ಹೊಲಗಳ ಸಮೀಕ್ಷೆ ಆಧಾರಿತ ಕಾರ್ಯಕ್ರಮ. ಕೇಳುವೆ ಕರ್ಮಯೋಗದ ಭಾವೇರಿ ಸುಂದರಂ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರಲ್ಲಿ ರೋಗಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ, ಜೊತೆಗೆ ಇನ್ನಿತರ ಒಂದು ಕೃಷಿಗೆ ತೊಡಕಾಗುವ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಪ್ರಮುಖ ಬೆಳೆಗಳಿಗೆ ಬಾಧಿಸಿರತಕ್ಕಂತ ಮುಖ್ಯವಾಗಿ ತೊಗರಿ ಮತ್ತು ಕಡಲೆ ಇತರ ಬೆಳೆಗಳಿಗೆ ವಾರ ನಮ್ಮ ಬಾನುಲಿಯ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಕೀಟಗಳ ನಿರ್ವಹಣೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತೊಗರಿಯ ತಿರುಗಾಟದಲ್ಲಿ ಮತ್ತೊಬ್ಬರು ಜ್ಞಾನಿಗಳು ಡಾಕ್ಟರ್ ರಾಜಪ್ಪ ವಿ ಹಾವೇರಿ ಅವರು. ಕಲ್ ಮಾತನ್ನ ಆಲಿಸ್ತಾ ಹೋದ್ರೆ ಈ ಒಂದು ರೋಗವನ್ನ ಹೇಗೆ ತಡಿಬಹುದು, ಬೆಳೆಗಳನ್ನ ಹೇಗೆ ಸಂರಕ್ಷಣೆ? ಈ ಒಂದು ತೊಗರಿ ತಿರುಗಾಟ ಕಾರ್ಯಕ್ರಮದಲ್ಲಿ ನಾವು ಮತ್ತು ಒಂದು ಕೃಷಿ ಇಲಾಖೆ ಕಲಬುರಗಿದವರು ಕೂಡಿ ಮಾಡತಕ್ಕಂಥ ಈ ಒಂದು ತೊಗರಿ ಬೆಳೆಯಲ್ಲಿ ಆ ಸಮಯದಲ್ಲಿ ತೊಗರಿಗೆ ಅತಿ ಮಾರಕವಾದಂತಹ ಕೀಟಗಳ ಬಾಧೆಯಿಂದ ಬರಲಿ ಈ 3 ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡ್ತಾ ಇದೀವಿ ಇಷ್ಟೇಗಳಂತ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ರದ್ದೆವಾಡಿಗೆ ಅದರ ಜೊತೆಗೆ ವಲಯ ಕೃಷಿ ಸಂಶೋಧನಾ ಕಲಿತ ಪ್ರಮುಖ ಬೆಳೆಗಳು ಮತ್ತು ಅವುಗಳಿಗಿರ್ತಕ್ಕಂಥ ಕೀಟ ಹಾಗೂ ರೋಗ ಬಾಧೆಗಳನ್ನ ಅವರು ವೀಕ್ಷಣೆ ಮಾಡ್ತಾರೆ, ದಾಖಲೆ ಮಾಡ್ತಾರೆ, ಮತ್ತೆ ಮುಂದೆ ಹೋಗ್ತಾರೆ. ಯಾವ ರೀತಿಯಾಗಿ ಮಾಡ್ತೀವಿ, ಪ್ರತಿಯೊಂದು 10-15 ಅಲ್ಲಿ ಇರ್ತಕ್ಕಂಥ ರೈತ ಇದ್ನಂದ್ರೆ ಆ ರೀತಿಗಳನ್ನು ಗುರುತಿಸಬೇಕು ಮತ್ತು ಇವುಗಳಿಗೆ ವೈಜ್ಞಾನಿಕವಾಗಿ ಅಥವಾ ಒಂದು ಸಮರ್ಪಕವಾದ ಕೀಟ ಮತ್ತು ರೋಗಗಳು ಅವರು ಹೇಳ್ತಾ ಹೋಗ್ತಾರೆ. ಮುಂದಿನ ಮಾಹಿತಿ ನಾನು ಈಗ ನಾವು ಒಂದು ತಂಡ ಅಂತ ಹೇಳಂದ್ರೆ ಅವರು ಕೃಷಿ ವಿಜ್ಞಾನ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಹೋಗಿದ್ದೇವೆ. ಇದರ ಜೊತೆಯಾಗಿ ಯಡ್ರಾಮಿ ಮತ್ತು ಜೇವರ್ಗಿಯಲ್ಲಿನೂ ಕೂಡ ಬಂದಂತಹದ್ದು ಒಂದಿದೆ. ಅದೇ ರೀತಿಯಾಗಿ ಆಳಂದ ತಾಲೂಕಿನಲ್ಲಿ 5 ಗ್ರಾಮಗಳಾದಂತಹ ಕಡಗಂಚಿಯಿಂದ ಸ್ಟಾರ್ಟ್ ಮಾಡಿ ಕಾಳಗಿ, ಸುಂಕ್ಟಾಣ್ ಕ್ರಾಸ್, ಹೊಸಳ್ಳಿ, ರಾಯ್ಕೋಡು ಈ ಒಂದು ಹಳ್ಳಿಗಳಲ್ಲಿ ನಾವು ಒಂದು ಕವರ್ ಮಾಡಲಾಗಿತ್ತು. ಶಬಾಚ್ ಆಯ್ತು. ಮತ್ತ ಕಬ್ಬಿನಲ್ಲಿ ಪ್ರಮುಖವಾಗಿ ಗೊಂಡೆ ಹುಳುವಿನ ಬಾಧೆ ಕಂಡ್ರೆ ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕ ಮತ್ತು ಎಲೆ ಕೆಂಪು 50% ಮತ್ತು ಗೊಡ್ಡು ರೋಗದ ಬಾಧೆ 5-15% ಕಂಡುಬಂತು. ಇನ್ ಕಡಲೆ ಮತ್ತು ಜೋಳ ಈ ಅಬ್ಜಲ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಗ್ರಾಮಗಳಲ್ಲಿ ತೊಗರಿ 50-60% ಹೂ ಆಡ್ತಿದೆ. ಕೆಲವೊಂದು ಕಡೆ ಒಂದು ಕಾಯಿ ಕಟ್ಟುವಲ್ಲಿಂತ ಹೆಚ್ಚಾಗಿಲ್ಲ. ಕೆಲವು ಕಡೆ ಸ್ವಲ್ಪ ಸ್ವಲ್ಪ ಕಂಡರೂ ಕೂಡ ರೈತರು ಈ ಕೀಟಗಳಿಗೆ ಸಿಂಪರಣೆಯನ್ನು ಮಾಡ್ತಿದ್ದಾರೆ. ಆದ್ರೆ ಪ್ರಮುಖವಾಗಿ ಎಲ್ಲಾ ತಾಲೂಕುಗಳಲ್ಲಿ ಅನ್ಬಹುದು ಇದರ ಒಂದು ತೇವಾಂಶದ ಕೊರತೆ ಲಕ್ಷಣಗಳು ಕಂಡು ಬಂದವು. ಅಲ್ಲಲ್ಲಿ ರೈತರು ಕೂಡ ಕಿರಿ ಹುಳು ಏನು ಕಂಡ ಇಲ್ಲ, ಆದ್ರೂ ಕೂಡ ರೈತರು ಸಾಕಷ್ಟು ಒಂದು ಸಿಂಪರಣೆ ಮಾಡುತ್ತಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಗಮನ ತಡೆದಾಗ ಕೀಟನಾಶಕಗಳು, ರೋಗನಾಶಕಗಳು, ಸಸ್ಯ ಪ್ರಚೋದಕಗಳು, ಮತ್ತೊಂದು ಕೀಟನಾಶಕ, ಹಿಂಗೆ 4-5 ಬರ್ತೈತಿ. ಇಂಥ ಕಾರ್ಯಗಳನ್ನು ಮಾಡಬಾರದು ಅಂತೇಳಿ ಒಂದೇದ್ದು. ಎರಡನೇದು ಬಹಳ ಮುಖ್ಯವಾಗಿ ನಾವು ಗಮನಿಸಿದ್ದೇನಪ್ಪಾ ಅಂತಂದ್ರೆ ಪರೆ ಕಟ್ಕೋಬೇಕು, ಉದ್ದ ತುಳಿನ ಹಂಗೆ ಬೆಳೆಸಬೇಕು, ಆದಷ್ಟು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪರಣೆ ಮಾಡಬಾರದು. ಇಂಥ ಕೆಲವೊಂದು ಅಂಶ ಅವರು ಅಲ್ಕಟ್ಟ 40 ಈ ರೀತಿಯಾಗಿ ಅಪ್ಟು ದಂಡೋತಿ ಗುಂಡುಗುರ್ತಿವರೆಗೆ ಮತ್ತು ಈ ಒಂದು ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ತೊಗರಿ ಕೆಲವೊಂದ್ ಕಡೆ ಏನಾದ್ರು ಮಳೆ ಹೆಚ್ಚಾಗಿ ಮೊದಲು ಬಿತ್ತಿದ ಬೆಳೆಯನ್ನ 2-3 ಬಿತ್ತಿರ್ತಾರೆ. ಇದ್ರ ಜೊತೆಗೆ ಹೇಳ್ಬೇಕಪ್ಪ ಅಂದ್ರೆ ಅಲ್ಲಲ್ಲಿ ರೈತರು ಈ ಶೇಂಗಾ ಬಿತ್ತನೆ ಕಾರ್ಯಕ್ರಮ ಹಳ್ಳೋಳಿ ಮತ್ತು ಹಲವಾರು ಭಾಗದಲ್ಲಿ ಶೇಂಗಾ ಬಿತ್ತನೆ ಕೆಲವೊಂದು ರೈತರು ಹೀಗೆ ಬೀಜೋಪಚಾರದ ಬಗ್ಗೆ ನಮ್ಮ ವಿಜ್ಞಾನ ವಿಜ್ಞಾನಿಗಳ ತಂಡ ಬೀಜೋಪಚಾರ ಹೇಗ್ ಮಾಡಬೇಕು ಅದರ ಒಂದು ಉಪಯೋಗಗೋಡ ಶಿರ್ಗಾಪುರ ಮಾಗಾಂವ್ ಕ್ರಾಸ್ ಕಮಲಾಪುರ ನಾವದಿಗಿ ಡೊಂಗರಗಾಂವ್ ಕಿಡ್ನಿ ಸಡಕ್ ನಾಗೂರು ತೊಂಡ್ಕಲ್ಲು ರೋಗದ ಲಕ್ಷಣಗಳನ್ನ ಕಾಣಿಸ್ಲಿಕ್ಕೆ ಅಥವಾ ಅದರ ಓದರ್ಶಿಗೆ ಹೋಲಿಕೆ ಮಾಡಿದರೆ ಗೊಡ್ಡು ರೋಗ ಉಮಾಟ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಅಭ್ಯಾಸಿನ ಬರುತ್ತೆ ಈ ಒಂದು ನುಶಿನಾಶಕಗಳನ್ನ ಸಿಂಪರಣೆ ಮಾಡಿ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಅಲ್ಲಲ್ಲಿ ಹತ್ತಿ ಮತ್ತು ಇದರಲ್ಲಿ ಕೆಂಪಾಗುವುದು ಗುಲಾಬಿ ಕಾಯಿ ಕೊರಕು ತಿನ್ನುವಂತ ಬಾಧೆ ಕೂಡ ಅಲ್ಲಲ್ಲಿ ಕಂಡುಬಂದ. ಇದಲ್ಲದೆ ಜೇವರಿಗೆ ಎಡ್ರಾಮಿಗೆ ಬಂದ್ರೆ ಒಂದ್ ಸ್ವಲ್ಪ ಸಿಚುವೇಶನ್ ಅಥವಾ ಒಂದು ಪರಿಸ್ಥಿತಿ ಸ್ವಲ್ಪ ಎಡ್ರಾಮಿ ಕೇಲೂರು ಸಾತ್ಕೇಳು ಶಿವಪುರು ನೀರಡಿಗಿ ಸಿಗರತ್ ಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಬೆಳೆ ಯಾಳವಾರ ಮತ್ತು ಬಿಳವಾರದಲ್ಲಿ ತೊಗರಿ ಆಲ್ರೆ ಕಾಯಿ ಕಟ್ಟೆದ ಮತ್ತು ಅದೇ ರೀತಿ ಚಿಗರಹಳ್ಳಿ ಮತ್ತು ಇಜೇರಿ ಗ್ರಾಮ ಕೀಟದ ಬಾಧೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಭಾಗದಲ್ಲಿ ಎಲ್ಲಿ ನೀರಾವರಿ ಇದೆಯಲ್ಲ ಈ ಚಿಗರಹಳ್ಳಿ ಮತ್ತು ಬೀರ್ವಾಳ ಇಜೇರಿ ಮತ್ತು ಜೇಡ ಏನು ಸಿಂಹ ಇವುಗಳಿಗೆ ರೈತ ಮಿತ್ರ ಕೀಟಗಳಂತೀವಿ ಗುಲುಗುಂಜಿ ಹುಳು ಇವುಗಳನ್ನು ಕೂಡ ನಾವು ವೀಕ್ಷಣೆ ಮಾಡೋದು ಅವುಗಳ ಸಂಖ್ಯೆಗಳು ಜಾಸ್ತಿ ಇತ್ತಂದ್ರೆ ಅಲ್ಲಿ ಕೀಟನಾಶಕದ ಸಿಂಪರಣೆ ನಮ್ಮ ಕೀಟದ ಬಾಧೆ ಕಡಿಮೆ ಇತ್ತು ಅವುಗಳ ಸಂಖ್ಯೆ ಜಾಸ್ತಿ ಇಂತ ಒಂದು ರೈತ ಮಿತ್ರ ಕೀಟಗಳು ಕೂಡ ವಿಜ್ಞಾನಿಗಳ ತಂಡ ಬಹಳಷ್ಟು ಕಡೆ ಏನು ಸಿಂಹ ಆಗಿರ್ಬೋದು ಜೇಡ ಆಗಿರ್ಬೋದು ಬಾಧೆ ಕಂಡು ಬಂದದ. ಎರಡು ಸರಾಸರಿ ಹೇಳಬೇಕಂದ್ರೆ ಮೂರಿಂದ ಐದು ಪ್ರತಿ ಗಿಡಕ್ಕೆ ಒಂದಿರತಕ್ಕಂಥ ಈ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಕಪ್ ಥ್ರಿಪ್ಸ್ ನುಸಿಯಿಂದ ಎಷ್ಟು ಹವಾಕ್ ಮಾಡಿತ್ತು ಆ ಪ್ರಮಾಣದಲ್ಲಿ ಎಲ್ಲಾರ ಒಂದೊಂದಿದ್ರು ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದೆ. ಈ ಜೀವರಿಗೆ ಮತ್ತೆ ಯಾಳು ಮಳಕೇಡ ಸಂಗಾವಿ ತೋಟನಹಳ್ಳಿ ಮೀನಾಬಾಳು ಮಲ್ಕೂಡು ನಂತರ ಸಟಪಟ್ಟನಹಳ್ಳಿ ಜನ ಬಿತ್ತಿದ್ದಾರೆ. ಇಲ್ಲಿ ಬೆಳೆ ಇನ್ನೂ ಬಹುತೇಕ ಪ್ರದೇಶದಲ್ಲಿ ನೆನೆ ಮತ್ತು ಹೂ ಬಿಡುವ ಹಂತದಲ್ಲಿದೆ. ಅಲ್ಲಲ್ಲಿ ಏನಪ್ಪಾ ಅಂದ್ರೆ ಕಂಡಿದೆ ಅಲ್ಲಲ್ಲಿ ಕಡಲೆ ಮತ್ತು ಜೋಳದ ಬೆಳೆಯಲ್ಲಿ ಎಲೆ ತಿನ್ನುವ ಕೀಡಿಯ ಬಾಧೆ ಕಂಡು ಬರ್ತಾ ಇದೆ. ಇನ್ನು ಒಟ್ಟ ಪ್ರದೇಶಗಳ ಚಿತ್ತಾಪುರ ಶಹಾಬಾದ್ ಸೇಡಂ ಕಾಳಗಿ ಚಿಂಚೋಳಿ ಕಮಲಾಪುರ ತಾಲೂಕುಗಳಲ್ಲಿ ಬಹಳಷ್ಟು ಕಡೆ ಮಧ್ಯಮದಿಂದ ದೀರ್ಘಾವಧಿ ತಳಿ ಕೆಲವು ಅಲ್ಪಾವಧಿ ತಳಿಗಳು ಹಾಕಿದ್ರೆ ಅಲ್ಲಿ ನೂರಷ್ಟು ಹೂ ಆಡುವಂತ ತಲುಪಿರುತ್ತದೆ. ಇನ್ನು ಜೇವರಿಗೆ ಎಡ್ರಾಮಿ ಅಫಜಲ್ಪುರ ಆಳಾನ್ ಕಲ್ಬು ಹಾಕಿರ್ತಾರೆ. ಇಲ್ಲಿ ಆಲ್ರೆಡಿ 80-100 ಹೂ ಬಿಟ್ಟಿದೆ ಕೆಲವು, ಮತ್ತು ಕೆಲವು ಕಡೆ ಈ ಎಡ್ರಾಮಿ ಭಾಗದಲ್ಲಿ ಆಗಿರ್ಬೋದು ಇತರೆ ಕೀಡೆಗಳಾಗಿರ್ಬೋದು. ಆದ್ರೆ ಇತರೆ ಕೀಡೆಗಳು ನಮ್ಮ ವಿಜ್ಞಾನಿಗಳು ನೋಡಿದ್ದು ಯಾವ್ಯಾವಪ್ಪ ಅಂದ್ರೆ ಈ ಒಂದು ಬಂದ್ರೆ ಕಬ್ಬಿನಲ್ಲಿ ಈ ಒಂದು ಗೊಣ್ಣೆ ಹುಳುವಿನ ಬಾಧೆ ಆಲ್ರೆಡಿ ಮಾಡಿ ಹೋಗ್ಯದ. ಈ ಸದ್ಯಕ್ಕೆ ಹುಳು ಕಂಡಿಲ್ಲ ಆಣೆ ಅಷ್ಟೊಂದು ಪ್ರಮುಖತೆಯನ್ನ ಇನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳೋದಿಲ್ಲ. ಮತ್ತೆ ಆದ್ರೆ ಮುಂದಿನ ವರ್ಷ ಎಲ್ಲೆಲ್ಲಿ ಬಹಳಷ್ಟು ರೈತಣ್ಣೆ ಹುಳು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುವ ಸಾಧ್ಯತೆಗಳು ಇರ್ತವೆ. ಈಗ ಸಾಮಾನ್ಯವಾಗಿ ನಾವು ನೋಡೋದು ಬಾಧೆ ಕಂಡು ಬಂದಿದೆ, ನೋಡಿದಾಗ ಬಹಳಷ್ಟು ಪ್ರಮಾಣದಾಗಿಲ್ಲ, ಇನ್ನು ಇದ್ರ ಹೆಚ್ಚಿಗೆ ಆಗಬಾರ್ದು ಆಗಿತ್ತು, ಕಡಿಮೆ ಮಾಡಬೇಕಾಗಿತ್ತು. ನಾವು ರೋಗದೇ ಇದೆ ಎಲ್ಲೆಲ್ಲಿ ನೆಟೆ ಹೋಗಿದೆ ಆ ಭಾಗಕ್ಕೆ ಹಾಕಬೇಕು. ಆಮೇಲೆ ಅದ್ರ ಜೊತೆಯಾಗಿ ಇರತಕ್ಕಂತ ಭಾಗಗಳಿಗೂ ಕೂಡ ಒಂದು ಬೆಳೆಗಳನ್ನು ಕಿತ್ತಿ ನಾಶ ಮಾಡತಕ್ಕಂಥದ್ದು ಮೊದಲನೇ ಕೆಲಸ. ಆಮೇಲೆ ಅದಕ್ಕೆ ನುಶಿ ನಾಶಕಗಳನ್ನು ನಾವು ಸಿಂಹದವರೆಗೆ ಒಂದು ಹೂವಾಡುವ ಒಂದು ಹಂತದಲ್ಲಿ ನಮ್ಮ ತೊಗರಿ ಕಂಡು ಬಂದಿದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತೇಳಂತಂದ್ರೆ ಪರ್ಸೆಂಟ್ ಹೂವಾಡುವ ಹಂತದಲ್ಲಿ ಎಲ್ಲೆಲ್ಲಿ ಕಂಡು ಬಂದಿದೆ ಅಲ್ಲಿನೂ ಮಾಡಬಹುದು. ಆಮೇಲೆ ಫುಲ್ ಸಂಪೂರ್ಣವಾಗಿ ಹೂ ಬಿಟ್ಟಲ್ಲಿನ ಕೂಡ ಒಂದು ಸಿಂಪರಣೆ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಲ್ಲಿ ಕೌಲ್ ಹೊಡೆದ ಟೊಂಗಿಗಳನ್ನು ನಾವು ಹೊಲದಾಗ ಹಾಕ್ಬೇಕಂತ ಒಂದು ಕೆಲಸ ಮಾಡಬೇಕು. ಪ್ರತಿ ಒಂದು ಎಕರೆಗೆ ತೊಂದರೆ ಏನಾಗ್ತದೆ, ಅಲ್ಲಿ ಪಕ್ಷಿಗಳು ಬಂದು ಕೂತ್ಕೋತಾವ, ಕಿಡಿಗಳನ್ನು ಹೆಕ್ಕಿ ತಿನ್ನಲಿಕ್ಕೆ ಅನುಕೂಲ ಆಗ್ತದೆ. ಇದು ಕಡಿಮೆ ಖರ್ಚಿನಲ್ಲಿ ಅಥವಾ ಖರ್ಚಿಲ್ಲದೆ ಎಲೆ ತಿನ್ನುವ ಕೀಟದ ಒಂದು ಬಾಧೆ ಕಂಡು ಬಂದಿದೆ. ಅದಕ್ಕೆ ಬೇವಿನ ಮೂಲದ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಪೀಡೆಗಳು ಅಂತೇಳಿ ಇದರಲ್ಲಿ ರಸ ಇರುವ ಕೀಟಗಳು ಪ್ರಮುಖವಾಗಿ ಇರುವುದರಿಂದ ಹಳದಿ ಅಂಟು ಬಲ್ಲೆಗಳನ್ನು ನಾವು ಅಲ್ಲಲ್ಲಿ ರೈತ ಬಾಂಧವರ ಗಮನದಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ ತೊಗರಿ ಇತ್ತಪ್ಪ ಅಂದ್ರೆ ನಮಗೆ ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಅದರ ಜೊತೆ 10 ಕೌ ಮಾಡಬೇಕು. ಈ ಅಂಶಗಳನ್ನು ಗಮನದಾಗ ಇಟ್ಕೊಂಡಿವಪ್ಪ ಅಂತಂದ್ರೆ ನಾವು ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿ ಅಥವಾ ಖರ್ಚಿಲ್ಲದ ಅಂತ ಹೇಳಂತಂದ್ರೂ ಕೂಡ ತಾವು ಯಾವಾಗ್ಲೂ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಲಿ ಅಥವಾ ಕೃಷಿ ಸಂಶೋಧನಾ ಕೇಂದ್ರಕ್ಕಾಗಲಿ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡತಕ್ಕಂತ ಕೆಲಸನೂ ನಾವು ಮಾಡ್ತೇವೆ ಅಂತ ಹೇಳ್ಬೋದು. ಈಗ ಇಷ್ಟು ಹೇಳ್ತಾ ನಾನು ಹೇಳದೆ ಮಾಡಬೇಕು, ಎರೆಬಿಡಿ ಸೆಳೆದ ಕಡಿಮೆ ಆದರೆ ನಮ್ಮ ತೇವಾಂಶ ತನ್ನ ತಾನೇ ಕಾಪಾಡ್ತದೆ. ಮೇಲ್ಪದರಲ್ಲಿ ಎಡೆಕುಂಟೆ ಹೊಡೆದ್ರೆ ಮಾಡೋದ್ರಿಂದ ತಮ್ಮ ಭೂಮಿಯಲ್ಲಿ ತೇವಾಂಶವನ್ನು ಕಾಪಾಡ್ಕೋಬಹುದು. ಇದರಿಂದ ಉತ್ತಮವಾದ ಇಳುವರಿಯನ್ನ ಪಡಲಿಕ್ಕೆ ರೈತ ಒಂದು ತಿಂಗಳ ಒಳಗಾಗಿನ ಇದ್ದಾಗನೇ ತಾವು ಏನಾದರೂ ಮುನ್ನೆಚ್ಚರಿಕೆಯಾಗಿ ವಿವಿಧ ಕ್ರಮಗಳನ್ನ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದಾಗಿರಬಹುದು ಅಥವಾ ಇತರೆ ಕೀಟನಾಶಕಗಳಾದಂತಹ ಏನಪ್ಪ ಅಂದ್ರೆ ಸಾಕಷ್ಟು ಈಗ ನಮ್ದು ಒಂದು ಈ ನೀರಿಗೆ 7.5 ಮಿಲಿಯಷ್ಟು ಅಥವಾ ಸ್ಪೆನೋಟ್ರಾಮ್ ಅಂತ ಬರ್ತದೆ, ಈ ಒಂದು ಕೀಟನಾಶಕಗಳನ್ನ ಬಳಸಿಕೊಂಡು ನೋಡ್ಬೇಕು. ಅದೇನಪ್ಪ ಅಂದ್ರೆ ಪೀಡನಾಶಕಗಳನ್ನ ಕೊಂಡುಕೊಳ್ಳುವಾಗ ನಿಗದಿತ ರಸೀದಿಯನ್ನ ಪಡ್ಕೋಬೇಕು. ಇದ್ರ ಏನಪ್ಪಾ ಅಂದ್ರೆ ತಾವು ಸಿಂಪಡಣೆ ಮಾಡುವಾಗ ತಮಗೆ ಮೈತುಂಬಾ ಬಟ್ಟೆಗಳನ್ನ ಹಾಕೋಬೇಕು. ಮೂಗು ಮತ್ತು ಕಣ್ಣುಗಳನ್ನು ಸಿಂಪಡಣೆ ಮಾಡೋದ್ರಿಂದ ತಮಗೆ ಮೂಗಿನಲ್ಲಿ ಕೀಟನಾಶಕ ಹೋಗಿ ತಮಗೆ ಒಂದು ಬಾಧಿಸುವಂತ ಪ್ರಮಾಣವನ್ನ ನಿಗದಿತವಾಗಿ ನಾವು ಕಡಿಮೆ ಮಾಡಿ ಈ ಬೆಳೆಗಳ ತೊಗರಿ ಆಗಿರ್ಬೋದು ಮತ್ತ ಕಡಲೆ ಆಗಿರ್ಬೋದು ಕುಸಿಬೆ ಆಗಿರ್ಬೋದು ಜೋಳದಲ್ಲಿ ಉತ್ತಮ ಇಳುವರಿ ಪಡಲಿಕ್ಕೆ ಅನುಕೂಲ ಆಗುತ್ತೆ. ಕೀಟಗಳಿಗಿಂತ ಹೆಚ್ಚಾಗಿನೇ ನಮಗೆ ಒಳ್ಳೆ ಇರತಕ್ಕಂತ ಕೀಟಗಳು ಕಂಡು ಅದರಲ್ಲಿ ಪ್ರಮುಖವಾಗಿ ಇರತಕ್ಕಂತ ಅಂತಂದ್ರೆ ಈ ಕೆಲವೊಂದು ಕೀಟದ ಬಾಧೆ ಕಡಿಮೆ ಐತೇನೋ ಅಂತೇಳಿನೂ ಅನಿಸ್ತದೆ. ಒಂದು ಇರ್ಬೋದು ಇರ್ಬೋದು. ಅದಕ್ಕೆ ಇನ್ನೊಂದು ನಾವು ಸಮಸ್ಯೆ ನೋಡಿದ್ರೆ ವಿಪರಣೆ ಮಾಡ್ತಿದ್ದಾರೆ ಅವರಿಗೆ ಒಂದು ಗೊಂದಲದಲ್ಲಿ ಏನಿದಾರಪ್ಪ ಅಂತೇಳಂತಂದ್ರೆ ಎಷ್ಟು ಒಂದು ಪ್ರಮಾಣದಾಗ ನಾವು ಹಾಕಬೇಕು ಅಂತಕ್ಕಂಥದ್ದು, ಮತ್ತೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನ ರೈತರಿಗೆ ಒಂದ್ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ. ಈ ಗೊಂದಲಕ್ಕೆ ಏನಪ್ಪ ಅಂದ್ರೆ ನಾವು ಒಂದು ಲೀಟರ್ಗೆ ಹೇಳೋದಾಗಿದ್ರೆ 0.2 ಅಂದ್ರೆ ಪ್ರತಿ 10 ಲೀಟರ್ ನೀರಿಗೆ 2-4 ಗ್ರಾಂನಷ್ಟು ಮುಖವಾದದ್ದು. ನಾವು ಮೊದಲ ಮೊದಲೆಲ್ಲ ನೋಡ್ತಿದ್ವಿ ಬಹಳಷ್ಟು ರೈತರು ನಮ್ಮ ಈ ಭಾಗದಲ್ಲಿ ಬರೇ ಆ ಒಂದು ಚಡಿ ಅಂತಾರೆ ಚಡಿ ಸ್ಪ್ರೇ ಹಚ್ಚಿ ಆ ಫಾರ್ಮುಲೇಷನ್ ಲಭ್ಯತೆ ಇರೋದಿಲ್ಲ. ಅದಕ್ಕೆ ಅಂತ ಒಂದು ಚಡಿ ಸಿಂಪರಣೆಯನ್ನ ನಿಲ್ಲಿಸಬೇಕು ರೈತರು. ಬಹಳಷ್ಟು ಕಡೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನ ಅವರಿಗೂ ಕೂಡ ಕಂಡಿದ್ದಾರೆ. ನಾವು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೀವಿ ಮತ್ತು ಕೃಷಿ ಇಲಾಖೆ ಕೂಡ ಇದರಲ್ಲಿ ಭಾಗವಹಿಸಿ ಏನ್ ನಾವು ಹ್ಯಾಂಡ್ ಸ್ಪ್ರೇ ಅಂತೀವಿ ಅದರಿಂದ ಆಗಿರ್ಬೋದು ಆ ಒಂದು ಬೆನಿ ಹಾಕುವಂತ ಸ್ಪ್ರೇಗೆ 200 ಲೀಟರ್ ಪ್ರತಿ ಎಕರೆಗೆ ನೀರು ಆಂತ್ರಾನಿಲಿಪ್ರೋಲ್ ಅಥವಾ ರೈತರು ಕೊರಾಜಿನ್ ಅಂತ ಕರೀತಾರೆ. ಈ ಕೀಟನಾಶಕ ಬಂದ್ರೆ ಇದನ್ನ ಸುಮಾರು ಏನಪ್ಪ ಅಂದ್ರೆ ಬೆಳೆಯನ್ನು ತಿಂತಕ್ಕಂಥ ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕೀಟನಾಶಕದ ಸಾಮರ್ಥ್ಯ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ವಹಣೆ ಆಗ್ತದೆ. ಸಾಮಾನ್ಯವಾಗಿ ಕೂಡ ತಾವು ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕು. ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಮೆಕ್ಟಿನ್ ಬೆಂಜೋಟ್ ಇದೆ. ಆಮೇಲೆ ಬೇವಿನ ಮೂಲಕ ಈಗ ಏನಂದ್ರೆ ನಮ್ಮ ಒಂದು ಕಲಬುರಗಿಯ ಒಂದು ಸುತ್ತಲೂ ಎಲ್ಲ ಈ ಜೇವರಿಗಿ ಎಡ್ರಾಮಿ ಅಥವಾ ಅಫ್ಜಲ್ಪುರ್ ಆಳನ್ ಬಸ್ಕೊಳ್ತಾ ಇದೆ ಹೆಚ್ಚೆಚ್ಚಾಗಿ. ಈ ಗುಲಾಬಿ ಕಾಯಿ ಕೊರಕದ ಉಳಿದ ಬಾಧೆ ಸಮಗ್ರವಾದ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಿದ್ರೆ ಮಾತ್ರ ಗಿಡಗಳಿರ್ತವೆ ಕಾಯಿಗಳಿರ್ತವೆ ಅಥವಾ ಆಲ್ರೆಡಿ ಬಾಧಿತ ಹತ್ತಿ ತೊಳೆಗಳು ಬೀಜಗಳಿರ್ತವೆ. ಈ ಬೀಜದಲ್ಲಿ ಏನಾಗ್ತದೆ ಅವಸ್ಥೆಯಿಂದ ಪತಂಗ ಹೊರಗೆ ಬಂದು ಆ ಪತಂಗ ಮತ್ತ ನಮ್ಮ ಹತ್ತಿ ಬೆಳೆಯಲ್ಲಿ ತತ್ತಿಡ್ಲಿಕ್ಕೆ ಅದರಿಂದ ಮರಿಗಳು ಬಂದು ನಾಶ ಮಾಡಬೇಕು. ಫಸ್ಟ್ ಅದನ್ನ ಆರಿಸಿ ತೆಗೆಯೋದಾಗ್ಲಿ ಕುರಿ ಮೇಕೆಗಳನ್ನು ಮೇಯಿಸಿ ಆಗ್ಲಿ ಮತ್ತು ಅದನ್ನ ಅತಿ ಹೆಚ್ಚು ಗುಲಾಬಿಗಳು ಅವೆಲ್ಲ ಬಾಳೆ. ಮುಂದಿನ ಒಂದು ವಾರದಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರೇ, ಇದು ತೊಗರಿ ಕರ್ಣ. ಈ ಮಾಹಿತಿಯನ್ನ ನೀವು ಅನುಸರಿಸಿಕೊಳ್ಳಿ. ಮುಂದಿನ ಶುಕ್ರವಾರ ಮತ್ತೆ ನಾವು ವಿಜ್ಞಾನಿಗಳ ಜೊತೆ ಭೇಟಿಯಾಗೋಣ. ಇದುವರೆಗೆ ತೊಗರಿ ಕಿರುಕಾಟ ತಜ್ಞರು ಡಾಕ್ಟರ್ ರಾಜು ಜಿ ತೆಗ್ಗಳ್ಳಿ, ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಸದಾನಂದ ಪೆರ್ಲಾ. ಎಲ್ಲ ಕಡೆಯೂ ಬೆಳೆದರೇನು ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಇಳುವರಿ ಬಾರಿ ಬೆಳೆದರಿ ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು ಶ್ರದ್ಧೆಯಿಂದಲೇ ಬೆಳೆ ಭಾರಿ ಬೆಳೆದರಿ ಇಲ್ಲೇ ಭಾರಿ ಬೆಳೆದರಿ ಇಲ್ಲೇ ಭಾರಿ ಬೆಳೆದರಿ ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ ಕೃಷಿ ಕೃಷಿಗೆ ನಮ್ಮದೇ ತೋಗರಿ ಇಲ್ಲೇ ಭಾರಿ ಬೆಳೆದರಿ ಇಲ್ಲೇ ಭಾರಿ ಬೆಳೆದರಿ ಬೆಳೆದರಿ ತಿಪ್ಪಿ ಬೆಳೆಯುವುದಕ ತಿಪ್ಪಿ ಗೊಬ್ಬರ ಬೇಕು ಅಂಡ ಹೊಲಕ ಬಂಗ ಇಳುವರಿ ಕಾಯ್ಕೊಂಡು ಹೋಗುವುದಕ ತಿಪ್ಪ ಬಂಗಾರದಂಥ ಬೆಡಿ ಬೆಡಿಯುವುದಕ ತಿಪ್ಪಿ ಗೊಬ್ಬರ ಕೃಷಿ ಹಾಡುಗಳನ್ನು ಕೇಳಿದ್ರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ.